ಐತ್ರಿ. ಆದ್ಮೇಲೆ ಆಚೆ ಕಡೆ 8 ಗುಂಟೆ ಅಷ್ಟೇ ಐತ್ರಿ ಸದ್ದ. 8 ಗುಂಟೆಕ್ ಮೊನ್ನೆ ತಿಂಗಳ ಒಂದೊಂದು ತಿಂಗಳಿಗೆ 18,000 ತನಕ ನಾ ತಗೋತೀನಿ. ಅದು ರಗಡ ಅನುಕೂಲ ಐತ್ರಿ ಅದ್ರೊಳಗೆ. ಅದು ಮ್ಯಾಗಿನ ತಪ್ಪಲ ತೆಗೆದ್ರೆ ದನಗಳು ಬದುಕ್ತಾವ್ರಿ. ನಮ್ಗೆ ಯಾವುದೇ ತರದಿಂದ ಒಟ್ಟು ಎಲಿಬೆಳೆಯಿಂದ ನಮ್ಗೆ ಹೆಚ್ಚಿಗೆ ಅನುಕೂಲ ಆಗೈತ್ರಿ. ಅಂದ್ರ ಒಂದು ತಿಂಗಳಿಗೆ ಒಬ್ಬರ ಪಗಾರ ಬೀಳ್ತದ ಅಂದ್ರೆ ವರ್ಷ ಪೂರ್ತಿ ಇದು ಬೆಳೆ ಇರ್ತದ ನಿಮ್ಮಲ್ಲಿ? ಹಾ ಸರ್, ತಿಂಗಳಿಗೆ 25 ದಿವಸ ಹಿಡ್ಕೊಂಡು ಒಂದು ತಿಂಗಳದೊಳಗಾಗಿ ಕಟ್ ಮಾಡ್ತಾರೆ. ಸ್ವಲ್ಪ ದಿವಸ ನಮ್ಗೆ ಎಲ್ಲಿ ಜಲ್ದಿ ಬೇಕಂದ್ರೆ ಅವರು ತಾಳಿಕೋಟೆ ಕೊಟ್ಟಿನ್ರಿ ಭಗವಾನ. 11 ವರ್ಷ ಆಯ್ತಾರೆ ನಾವು ಮಾಡಕತ್ತಿ ಎಲ್ಲಿ ಬೆಳೆ ಮಾಡಕತ್ತಿ. 11 ವರ್ಷದಿಂದ ಅವನೇ ಖರೀದಿ ಮಾಡ್ತಾನ್ರಿ. ಅವಾಗ ಒಂದು ಫಿಕ್ಸ್ ರೇಟ್ ಕೊಟ್ಟಿರ್ತೇವೆ ನಾವು. ಈ ಎಲ್ಲಾ ಮಷಿಗೆ ನಾವು ಮಾತು ಮುಗಿಸಿದೇವಂದ್ರಿ, ಮುಂದಿನ ಎಲ್ಲಾ ಮಷಿ ತನಕನು 2,272.50 ರೂಪಾಯಿ ಒಂದು ಹುಲ್ಲಂಗೆ ಕೊಟ್ಟೇವ್ರಿ. ಒಂದು ಪಿಚ್ಚಿಗೆ 250 ಇಲ್ಲ ರೀ. ಅಂತ ಒಂದು 100 ಪಿಚ್ ಆದಾಗ ಒಂದು ಹುಲ್ಲು ರೀ. ಅಂತ ಒಂದು ಹುಲ್ಲಿಗೆ 2,250 ರೂಪಾಯಿದಾಗ ನಾ ಕೊಟ್ಟಿನಿ ರೀ. ಅದಕ್ಕೆ ನಮ್ಗೆ 1 ವರ್ಷ ತನಕನು ಅವ 1 ರೂಪಾಯಿ ಮಾರಿದ್ರು ನಮ್ಗೆ ಅಷ್ಟು ಹಾಕಿ ಕೊಡ್ಬೇಕು ರೀ. ಅವ 1,000 ರೂಪಾಯಿ ತೊಗೊಂಡ್ರು ನಮ್ಗೆ ಅಷ್ಟು ಹಾಕಿ ಕೊಡ್ಬೇಕು. ಆ ಥರ ನಾವು ಅವ್ರಿಗೆ ನಮ್ಗೆ ಮೊದಲು ಹೊಂದಾಣಿಕೆ ಮಾಡ್ಕೊಂಡು ಕೇಸಿ ಆ ಥರ ಮಾತಾಡ್ಕೊಂಡು ಹಂಗೆ ಹೊಂಟೇವ್ರಿ. ಅಂದ್ರೆ 1 ವರ್ಷದ ನೀವು ಮಾತಾಡ್ತೀರಿ ಮೊದಲು? 1 ವರ್ಷದಲ್ಲೇ ಮಾತಾಡ್ತೀರಿ. ಇದು ಯಾವಾಗಿಂದ ಶುರುವಾಗಿದ್ದು ನೀವು ಎಲೆಬೇಳೆ ಬೆಳೆಯೋದಕ್ಕೆ? ನಾನೀಗ 11 ವರ್ಷ ಆಯ್ತು ಸರ್ ಈ ಸದ್ ಎಲೆಬೇಳೆ ಮಾಡಕತ್ತಿರಿ. ಈಗೇನು ನೀವು ತಳಿ ಬೆಳೆದಿರಿ, ಅದ್ರ ಜೊತೆಗೆ ಅದಕ್ಕೆ ಆಧಾರ ಕೂಡ ಬೆಳೆದಿರಿ, ನುಗ್ಗಿ ಗಿಡಗಳನ್ನು ಬೆಳೆದಿರಿ, ಚೊಗಚಿ ಬೆಳೆದಿರಿ, ಯಾವ ರೀತಿ ಇದನ್ನ ನೀವು ತಿಳ್ಕೊಂಡು ಇದ್ರೊಳಗೆ ಏನಾದ್ರು ಟ್ರೈನಿಂಗ್ ತಗೊಂಡ್ರೆ ಹೆಂಗ, ಅಥವಾ ಯಾರು ನಿಮಗೆ ಕಲಿಸೋರು? ನಮಗೇನು ಯಾರು ಕಲಿಸಿಲ್ರಿ. ಹಿಂಗ ಒಬ್ರು ನೋಡೊಬ್ರು ನಮ್ಮ ಊರಾಗಂತ್ರ ಒಟ್ಟೆ ಎಲೆಬೇಳೆ ಇದ್ದಿದ್ದಿಲ್ರಿ. ನಾನು ಕಾನ್ನಾಳಕ್ಕ ಕಂಬಿ ತಗೊಂಡು ಹೋಗಿದ್ರಿ ಶ್ರೀಶೈಲಕ್ಕೆ ಸ್ವಾಮಿಗಳು. ಅವ್ರ ಜೋಡಿ ನಾವು ಹೋಗುದು ಬರೋದು ಮಾಡ್ತಿದ್ದೀರಿ. ಶ್ರೀಶೈಲಕ್ಕೆ ಹೋಗಿ ಬರೋ ಹೊತ್ನಾಗ ಅವ್ರು ಎಲೆಬೇಳೆ ಚಲೋ ಐತ್ರಿ ಗೌಡ್ರ ಹಂಗೆ ಹಿಂಗೆ ಹೇಳಿದ್ರಿ. ಆನಂತರ ನಾವು ಮಾಡ್ತೇವ್ರಿ ಅಂದ್ರೆ ನಿಮ್ಮಲ್ಲಿ ಸರಿ ಆತದಿಲ್ಲ ಅಂದ್ರು. ನಮ್ಮಲ್ಲಿ ಊರಾಗ ಹಿರಿಯರು ಒಂದಿಷ್ಟು ಮಂದಿ ಬ್ಯಾಡ್ರಿ ನಮ್ಮಲ್ಲಿ ಸರಿ ಆಗುದಿಲ್ಲ, ಯಾಕೆ ಮಾಡ್ತೀರಿ, ಸುಮ್ಮನೆ ಹಾಳಾಕಿರಿ ಅಂದ್ರು. ಪ್ರಯತ್ನ ಮಾಡ್ಬೇಕಲ್ಲ, ಮೊದಲು ಮನುಷ್ಯಾಗ ಅನುಭವ ಮುಖ್ಯ ಅಂತ ತಿಳ್ಕೊಂಡು ನಾ ಮಾಡಿದೀನಿ ರೀ. ಅದ್ರ ನಾನು ಸಕ್ಸಸ್ ಆಗಿನ್ರಿ. ಸರ್ಕಾರದಿಂದ ನಮ್ಗೆ ಕಿರದಳ್ಳಿ ಸಾಹೇಬ್ರನ್ನು, ಗೋವಿಂದ ರೆಡ್ಡಿ ಸಾಹೇಬ್ರನ್ನು ಅವರು ನಮ್ಗೆ ಅನುಕೂಲ ಮಾಡಿಕೊಟ್ಟಾರ್ರಿ. ನಮಗಿಲ್ಲಿ ಒಂದು ಚಿಕ್ಕಡ್ಯಾಮ್ ಸಣ್ಣ ಬಾಂಧಾರ, ಅದರಲ್ಲಿಂದ ಬಾಯಿಗಳು ನೀರು ಹಚ್ಚಿಗಾಯವ್ರಿ. ಹಿಂಗಾಗಿ ನಮ್ಗೆ ಅನುಕೂಲ, ನೀರಿಂದ ಕೊರತೆ ಇಲ್ಲ ರೀ, ಅನುಕೂಲ ಆಗೈತೆ ನಮ್ಗೆ. ಅಂದ್ರೆ ನೀರಿನ ವ್ಯವಸ್ಥೆ ಯಾವ ರೀತಿ ಅದ ನಿಮ್ಮಲ್ಲಿ? ಏನು ಬಾವಿ ಅದನ ಬೋರ್ವೆಲ್ ಅದನ ಅಥವಾ ಈಗ ತಾವು ಹೇಳಿದ್ರಲ್ಲ ಬಾಂಧಾರದಿಂದ ನೀರಾವರಿ ಆಗ್ತದ ಅಂತೇಳಿ? ನಮ್ಗೆ ಬಾವಿನ ಐತ್ರಿ ಸರ. ಮೊದಲ ನಮ್ಮ 60 ಫುಟ್ ಬಾವಿ ಅದಾವ್ರಿ, ಒಟ್ಟ ನೀರು ಇದ್ದಿದ್ದಲ್ರಿ. ಇವೆಲ್ಲ ಬಾಂಧಾರ ಮಾಡಿ ಎಲ್ಲ ನೀರ್ಗೆ ನಿಂದ್ರಿಸಿದಿಂದ ಹಳ್ಳನ ಏಕ ಸರ್ ನಿಂದಿರ್ತದ್ರಿ. ಅದು ಬಾವಿಗೆ ನೀರು ಹೆಚ್ಚಿಗೆ ಆಯ್ತ್ರಿ. ಹೆಚ್ಚಿಗೆ ಆದಿಂದ ಮತ್ತೆ ನಮಗೂ ಏನೇನೋ ಹೆಚ್ಚೆಚ್ಚಿಗೆ ಮಾಡ್ಕೋಬೇಕಂತ ಆಶೆ ಬಿದ್ದು ಮಾಡೇವ್ರಿ. ಮಾಡಿ ಚಲೋ ಆಗ್ಯಾದ್ರಿ. ಆಮೇಲೆ ಎರೆಹುಳದ ತೊಟ್ಟಿ ಕೊಟ್ಟಾರ್ರಿ. ನಾನು ಎರೆಹುಳದ್ರಿಂದ ಹೆಚ್ಚಿಗೆ ನಮ್ಮ ಭೂಮಿ ಫಲವತ್ತತೆ ಆಗೈತಿ. ಈಗೇನು ನೀವು ವೀಳ್ಯದಲ್ಲೇ ಬೆಳೀತಾ ಇದ್ದೀರಲ್ಲ, ಇದಕ್ಕೆ ಎರೆ ಗೊಬ್ಬರನೂ ಕೂಡ ತಾವು ಹಾಕ್ತಾ ಇದ್ರಿ. ಈಗ ಎರೆಹುಳ ತೊಟ್ಟಿ ಮಾಡಿರಲ್ಲ, ಅದ್ರದ್ದು ಎರೆ ಗೊಬ್ಬರ ಉಪಯೋಗ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಸಾವಯವನೇ ಬೆಳೀತಾ ಇದ್ರಿ. ಔಷಧ ರಾಸಾಯನಿಕ ಗೊಬ್ಬರಗಳು ಇವನ್ನೇನು ಬಳಸ್ತಾ ಇದ್ರಿ ನೀವು ಹೆಂಗ ಎಲೆಬಳ್ಳಿ ಒಳಗ? ಎಲೆಬಳ್ಳಿ ಒಂದು ಹಿಡಿನೂ ನಾ ಸರ್ಕಾರಿ ಗೊಬ್ಬರ ಹಾಕಿಲ್ರಿ. ಇವೆಲ್ಲ ಸಾವಯವ ಗೊಬ್ಬರ ರೀ. ಎಮ್ಮಿಗಳದಾರಿ, ಎಮ್ಮಿ ಹ್ಯಾಂಡಿ ಗೊಬ್ಬರ ಹಾಕ್ತೇನೆ ರೀ. ಆಮೇಲೆ ಇದೇ ಎರೆಹುಳದ ಗೊಬ್ಬರ ಮಾಡೀನಿ ರೀ, ಎರೆಹುಳದ ಗೊಬ್ಬರ ಹಾಕಿ ಅಷ್ಟೇ. ಮತ್ತೆ ನಾ ಒಂದು ಹಿಡಿನು ಸರ್ಕಾರಿ ಗೊಬ್ಬರ ಹಾಕಂಗ್ರಿ, ಒಂದು ಔಷಧ ಹೊಡೆಯಂಗಲ್ರಿ, ಅದಕ್ಕೇನು ರೋಗನೂ ಬರಂಗಿಲ್ಲರಿ ಅಷ್ಟೇ ರೀ. ಅದ್ರದ್ದೇನು ಖರ್ಚು ಕಡಿಮೆ ರೀ. ಅದು ಮನೆಯವರು ಮಾಡೋರಿದ್ರೆ 50,000 ರೂಪಾಯಿನೂ ಉಳಿತದೆ ರೀ. ನಾ ಬೆಳ್ಳಿ ಕಟ್ಟಿಸ್ಬೇಕಂದ್ರೆ ಮಾತ್ರ ಆಳು ಹಚ್ಚಿ ಕಟ್ಟಿಸ್ತೇನೆ ರೀ. ಉಳಿದ ನಾವು ನೀರು ಉಣಿಸೋದು ಒಳಗೆ ಹತ್ರ ಕಸ ಅಂತೂ ಹೇಳುದೇ ಇಲ್ಲರಿ, ಅದ್ರೊಳಗೆ ನೆಳ್ಳು ಹಾಕಿಬಿಡ್ತಲ್ರಿ, ಒಟ್ಟು ಒಳಗೆ ಕಸ ಹೇಳೋದಲ್ರಿ. ಶಿಶಲ್ಗೌಡ ಅವರು, ಈಗ ನೋಡ್ತೀವಿ ನೀವು ಎಲೆಬಳ್ಳಿ ಬೆಳೆದಿರಿ, ಅದ್ರ ಜೊತೆಗೆ ಬಾಳೆ ಅದ ಮೇವಿನ ಬೆಳೆಗಳನ್ನು ಬೆಳೆದಿರಿ, ಕಾಯಿಪಲ್ಲೆ ಬೆಳೀತಾ ಇದ್ದೀರಿ, ಮತ್ತೆ ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದನ್ನ ಮಾಡ್ತಾ ಇದ್ದೀರಿ, ಮತ್ತೆ ಬೇರೆ ಕೂಲಿ ಆಳುಗಳು ಬೇಕಾಯ್ತಪ್ಪ ಅಂತಂದ್ರೆ ಅಥವಾ ಯಾವ್ದಾರ ಒಂದು ವಿಶೇಷ ಕೆಲಸಗೆ ತಾವು ಹೇಳ್ದಂಗೆ ಸಿಂಬಿ ಕಟ್ಟುವಂತ ಒಂದು ಸಮಯದೊಳಗೆ ಅವಾಗೂ ಆಳುಗಳು ಬೇಕಾಗ್ತಾವ ಅಂತ ಹೇಳಿದ್ರಿ. ಯಾವ ರೀತಿ ದಿನನಿತ್ಯದ ಚಟುವಟಿಕೆಗಳು ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಯಾವುದೇ ಕೆಲಸ ಅಂದ್ರೆ ಬೇರೆಯವರಿಗೆ ಹಚ್ಚಲಾರದೆ ನಿಮ್ಮ ಮನೆಯವರೇ ಕೂಡ್ಕೊಂಡು ಮಾಡುವಂತ ಒಂದು ಕೆಲಸ ಎಲ್ಲ ಈ ತೋಟದೊಳಗೆ ನಡೆದ ಅಂತಂತೀರಿ? ಇದು ನಾವು ಹೆಚ್ಚಿಗೆ ಬಂದ ಟೈಮ್ದಾಗ ಆಳು ಹಚ್ತೇವ್ರಿ. ಈಗ ಸ್ವಲ್ಪ ಸಾರ ಇತ್ತಂದ್ರೆ ನಾವೇ ಮಾಡ್ಕೋತೇವ್ರಿ. ಈ ನೀರು ಉಣಿಸೋದಕ್ಕೆ ಅದಕ್ಕೆ ಏನು ಆಳು ಹಚ್ಚಂಗಿಲ್ರಿ. ಮ್ಯಾಗ ತಪ್ಪಲ ತೆಗೆದು ಏನೆಲ್ಲ ನಾವು ಮಾಡ್ಕೋತೇವ್ರಿ. ಈ ಬೆಳ್ಳಿ ಕಟ್ಟೋದು, ಸಿಂಬಿ ಹಾಕೋದು, ಇಂಥ ಬಂದ ಟೈಮ್ದಾಗ ಆಳು ಹಚ್ಚಿ ಕೆಲಸ ಮಾಡಿಸ್ಕೋತೇವ್ರಿ. ಈಗ ನಮ್ಮ ಮನೆಯಾಗ ನಾವು 5 ಜನ ಮೆಂಬರ್, ನಾನು ನಮ್ಮ ಹೆಂಡತಿ, ನಮ್ಮ 3 ಮಂದಿ ಮಕ್ಕಳ್ರಿ. ಒಬ್ಬಕಿ ಮಗಳನ್ನ ಸೆಕೆಂಡ್ ಪಿ ಯು ಸಿ ಮುಗಿದಿಂದ ಲಗ್ನ ಮಾಡ್ಕೊಟ್ಟೇನ್ರಿ. ಒಬ್ಬಕಿ ಮಗಳು ಇನ್ನ ಸೆಕೆಂಡ್ ಪಿ ಯು ಸಿ ಕಲಿಯಕತ್ತಾಳ್ರಿ. ಒಬ್ಬ ಮಗನ ಹಾರ್ಟಿಕಲ್ಚರ್ ಗೌರ್ಮೆಂಟ್ ಸೀಟ್ ಸಿಕ್ಕದ್ರಿ ಅವಾಗ. ಅವನು ನಾವು ಇದೇ ಒಕ್ಕಲ್ತನದೊಳಗೆ ಭಾಳ ಅನುಭವ ಐತ್ರಿ ಅವಾಗ. ಅದ್ರ ಸಂಬಂಧ ಅವನು ಇದೇ ಹಾರ್ಟಿಕಲ್ಚರ್ ಮಾಡೋ ಸಂಬಂಧ ಅವಾಗಿಲ್ಲೇ ಬಾಗಲಕೋಟೆ ಸೀಟ್ ಸಿಕ್ಕೈತಿ, ಅವನ್ನ ಅಲ್ಲಿಗೆ ಕಳಿಸ್ಬೇಕನ್ನುವಂತ ತೀರ್ಮಾನ ಮಾಡೇನ್ರಿ. ಭಾಳ ಸಂತೋಷ ಆಗ್ತದ ಶೇಷಲ್ಗೌಡ ಅವರ, ನೀವು ಚಿರಂಜೀವನನ್ನ ತೋಟಗಾರಿಕಾ ಕಾಲೇಜಿಗೆ ಕಳಿಸ್ತಾ ಇದ್ದೀನಿ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಸಾಮಾನ್ಯ

ಈಗ ನೀವು ನಿಮ್ಮ ತೋಟವನ್ನು ನೋಡಿದ್ರೆ ಬಹಳ ಅದ್ಭುತವಾಗಿ ಮಾಡಿರಿ. ತಾವು ಶಿಕ್ಷಣ ಕಲ್ತಿದ್ ಬಹಳ ಕಡಿಮೆ, ತಾವು ಹೇಳೋ ಪ್ರಕಾರ ಏಳನೇ ತನಕ ಕಲ್ತಿರ್ತಾವ. ಒಂದ್ ವೇಳೆ ಇನ್ನೂ ನಾನು ಹೆಚ್ಚಿಗೆ ಕಲಿಬೇಕಾಗಿತ್ತು, ಕೃಷಿನೇ ಕಲ್ತಿದ್ದೆ ಅಂತಾರೆ, ಇನ್ನೂ ಹೆಚ್ಚಿಗೆ ಪ್ರಗತಿ ಸಾಧಿಸಿದ್ದೆ ಅನ್ನುವಂಥದ್ದು ಏನಾದರೂ ಎಂದಾದ್ರೂ ಮನಸ್ಸೊಳಗೆ ಬಂದದ? ಅದೇನಿಲ್ಲ ಸರ್, ನನಗೆ ಬಂದಿಲ್ಲರಿ, ಏನಿಲ್ಲ. ಇದನ್ನ ಮಾಡ್ಕೊಂಡು ಹೊಂಟೆ ಅಂದಾಗ ಇದೇ ರೂಟ್ನಾಗ ಹೊಂಟೆ ಅಂದಾಗ ಅದನ್ನ ಮತ್ತೆ ಬೇರೆ ರೂಟ್ಯಾಗ ಹುಡುಕ್ಬೇಕ್ರಿ ನಾವು? ಅಲ್ಲ ಅಂದ್ರೆ ನಿಮಗೆ ಶಿಕ್ಷಣ ಇನ್ನೂ ಹೆಚ್ಚಿಗಿತ್ತು ಅಂತಂದ್ರೆ ಇದರೊಳಗೆ ಇನ್ನಷ್ಟು ನಾವು ಶಕ್ತಿವಂತರಾಗ್ತಿದ್ವಿ ಅಂತ ಅನ್ನುವಂತಹ ಒಂದು ಭಾವನೆ ಇರ್ತದೆ. ಅಲ್ಲ ಇತ್ತಲ್ಲ ಸರ್, ಆದ್ರೆ ಅದು ಕಠಿಣ ಪರಿಸ್ಥಿತಿನ ಹಂಗಿತ್ತು ರೀ. ಅವಾಗ ಈಗ ನಮ್ಮ ಅಣ್ಣರೊಬ್ಬರು ನೌಕರಿ ಹೋದರೆ, ಈಗ ತೋಟ ಯಾರು, ಈಗ ನಾವು ಒಬ್ಬನು ಎಲ್ಲಿಗಾರ ಕಳಿಸಿ, ಇವನು ಸಾಲಿ ಕಲಿಸಿದ್ನಿ ಅಂದ್ರೆ ನಮ್ಮಪ್ಪ ಬೇರೆ ಕಡೆ ಬಂದ್ರೆ ನಾವು ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಅವ್ರು ಬಿಡಿಸಿದ್ರು. ಬಿಡಿಸಿ ನಮ್ಮನ್ನ ಇದಕ್ಕೆ ಹಚ್ಚಿದ್ರು, ಟೇಲರಿಂಗ್ ಮಾಡಕತ್ತಿ. ಅವಾಗ ನಾನು ಫಸ್ಟ್ 93 ನಾನು ಇಲ್ಲಿ ಟೇಲರಿಂಗ್ ಕಲ್ತು ಬಂದಿನಿ ರೀ. 5 ರೂಪಾಯಿಗೊಂದು ಜಂಪರ್ ಹೊಲ್ತಿದ್ದೀನಿ ರೀ, 20 ರೂಪಾಯಿಗೊಂದು ಅಂಗಿ ಹೊಲ್ತಿದ್ದೆ. ಅಂತ ಟೈಮ್ದಾಗನ ಒಂದು 5-6 ವರ್ಷ ಭಾಳ ಕಷ್ಟಪಟ್ಟೇವ್ರಿ. ಆಮೇಲೆ ಈ ವ್ಯವಸಾಯ ಮಾಡಕತ್ತಿಂದ ಜರ ಹೆಚ್ಚೆಚ್ಚು ಮಾಡ್ಕೊತ ಹೊಂಟೇವ್ರಿ. ಆದರೂ ನಿಮ್ಮ ಒಂದು ಆಸೆ ಏನದ, ನಿಮ್ಮ ಮಗನ ಮೂಲಕ ಪೂರ್ತಿ ಆಗ್ತಾ ಇದೆ, ಮಗನನ್ನು ಕೂಡ ನೀವು ಕಾಲೇಜಿಗೆ ಕಳಿಸ್ತಾ ಇದ್ದೀರಿ, ಒಕ್ಕಲ್ತನದ ಕಾಲೇಜಿಗೆ, ಸಂತೋಷ. ಈಗ ಒಂದು ನಮ್ಮ ರೈತರಿಗೆ ಇಲ್ಲಿ ಏನು ಪಾಠಪ್ಪ ಅಂತಂದ್ರೆ, ಸಣ್ಣ ಹಿಡುವಳಿ ಒಳಗೆ 1.5 ಎಕರೆ ಒಳಗೆ ಸಂತೃಪ್ತ ಜೀವನ ನಡೆಸಬಹುದು, ನಾವು ಪ್ರಗತಿಯನ್ನು ಕೂಡ ಸಾಧಿಸಬಹುದು ಅನ್ನುವಂಥ ಒಂದು ಸಂದೇಶ ನಮ್ಮ ರೈತರಿಗೆ ತಾವು ಏನು ಹೇಳ್ತಾ ಇದ್ದೀರಿ? ಅದೇ ಸಣ್ಣ ಜಮೀನು ಹೆಚ್ಚಿಗೆ ಖರ್ಚು ಮಾಡಿ ನಾವು ಹೆಚ್ಚಿಗೆ ಹೊಲ ಇಟ್ಕೊಂಡು ಹಾಳು ಮಾಡ್ಕೊಳಕಿನ ಸ್ವಲ್ಪ ಜಮೀನದಾಗನ ನಾವು ಹೆಚ್ಚೆಚ್ಚಿಗೆ ಬೆಳೆ ಯಾವುದು ಉತ್ಪನ್ನ ಹೆಚ್ಚಿಗೈತಿ ಅದನ್ನು ಮಾಡ್ಕೊಂಡು ಕೇಸಿ ಬೆಳೆದು ಒಳ್ಳೇದು ಉತ್ತಮ ಅಂತ ಹೇಳ್ಕೊಡ್ತೀನಿ ರೀ. ಈಗ ಹೆಚ್ಚಿಗೆ ಸುಮ್ಮನೆ ಸರ್ಕಾರಿ ಗೊಬ್ಬರ ಸಿಕ್ಕಂಗೆ ಸುರುವುದು, ಭೂಮಿನೂ ಬರಡಾಕೈತಿ, ಇಂಥವೆಲ್ಲ ಮಾಡೋದಕ್ಕಿನ ನಮ್ಮ ಅಷ್ಟೇ ನಮ್ಗೆ ಎಷ್ಟು ನೀಗ್ತದೆ, 2 ಎಮ್ಮೆ ನೀಗ್ತದೆ ಅಂದ್ರೆ 2 ಎಮ್ಮೆನ ಮಾಡ್ಕೋಬೇಕು, ಅದನ್ನು ನಮ್ಮ ಹೊಲಕ್ಕೆ ಹಾಕೋಬೇಕು, ಈ ಥರ ಯಾರಿಗೆ ನಾವು ಯಪ್ಪ ಅನ್ಲಾರ್ದಂಗೆ ಹೋಗ್ಬೇಕು ಅಂತ ತಿಳ್ಕೊಂಡು ನನ್ನ ಆಸೆ. ಈಗ ನೋಡ್ರಿ, ತಮ್ಮ ತೋಟದೊಳಗೆ ಈ ಬೆಳೆಗಳಲ್ಲದೆ ತಾವು ಜೇನು ಪೆಟ್ಟಿಗೆಗಳನ್ನು ಕೂಡ ಸಾಕಿದ್ದೀರಿ, ಇದು ಬಹಳ ಖುಷಿ ಕೊಡುವಂಥದ್ದು. ಯಾವ ರೀತಿ ನಿಮಗೆ ಇದರಿಂದ ಅನುಕೂಲ ಆಗ್ತದೆ ಅಂತೀರಿ? ಈಗ ಜೇನು ಪೆಟ್ಟಿಗೆಯಿಂದ ನಮ್ಗೆ ಜೇನ್ಲಿಂದ ನಮ್ಗೆ ಲಾಭ ಅಂತ ಮಾಡಿಲ್ರಿ ನಾನು, ಪರಾಗಸ್ಪರ್ಶ ಆಗ್ತದ್ರಿ. ಈಗ ಒಂದು ಈಗ ಪಲ್ಲೆ ಒಂದು ಬದನಿ ಗಿಡ ಹಿಡ್ಕೊಂಡು ತಮಾಟಿ ಗಿಡ ಏನ್ರಿ ಇದ್ರ ಜೇನು ಹುಳದ ಅಲ್ಲಿ ಒಂದ್ರಿಂದ ಒಂದು ಹುಳ ಹೂವಿಗೆ ಅಡ್ಡಾಡೋದ್ರಿಂದ ಅದು ಪರಾಗಸ್ಪರ್ಶ ಆಗಿ ಹೆಚ್ಚಿಗೆ ಇಳುವರಿ ಆಗ್ಬೋದು ಮತ್ತು ರೋಗ ರುಜಿನ ಕಡಿಮೆ ಆಕದ್ರಿ. ಅದ್ರ ಸಂಬಂಧ ಜೇನು ಪೆಟ್ಟಿಗೆನು ಮಾಡ್ಕೊಂಡಿನಿ ರೀ. ಆಮೇಲೆ 2020-21 ಇದ್ರೊಳಗೆ ರೀ ನಮ್ಗೆ ಪಟ್ಟಣ ಶೆಟ್ಟಿ ಸರ್ ಅಂತೇಳಿ ನಮ್ಗೆ ಆತ್ಮ ಯೋಜನೆದಾಗ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ಕೊಟ್ಟಾರೆ. ಬಹಳ ಸಂತೋಷ. ಈಗ ಈ ಒಂದು ವ್ಯತ್ಯಾಸವನ್ನು ಗಮನಿಸಿರಿ, ಈಗೇನು ಜೇನು ಹುಳುಗಳ ಅದು ಪೆಟ್ಟಿಗೆ ಇರುಳುದ್ರಿಂದ ನಮ್ಮಲ್ಲಿ ಇಳುವರಿ ಹೆಚ್ಚು ಕಡಿಮೆ ಆಗ್ತದೆ ಅನ್ನುವಂಥದ್ದು ಏನು ಮಾತು ಹೇಳಿದ್ರಲ್ಲ ತಾವು, ಅದ್ರದ್ದು ಒಂದು ಅನುಭವ ನಿಮಗೆ ಆಗ್ಯದ? ಈಗ ತಂದಿನಿ ಸರ್, ನನಗೆ ಅದರ ಅನುಭವ ಇಲ್ಲ, ಆದ್ರೆ ಮಂದಿ ಹೇಳಿದ್ರ ಮತ್ತು ನಮಗೂ ಗೊತ್ತಾಕದ್ರಿ. ಈ ಹುಳಿ ಬೀಜ ಏನಾರು ಮಾಡಿದೆ ಅಂದ್ರೆ ಅದು ಎಲ್ಲಿ ಜೇನು ಹುಳ ಬಾಳ ಇರ್ತದ ಅಲ್ಲಿ ಹುಳಿ ಬೀಜ ಗಟ್ಟಿ ಹಾಕದ್ರಿ. ಆ ಉದ್ದೇಶದಿಂದ ನಮಗೂ ಅದು ಚಲೋ ಅಂತ ತಿಳ್ಕೊಂಡು ಕೇಸಿ ಜೇನು ಪೆಟ್ಟಿಗೆ ತಂದಿನಿ, ಒಂದು 10 ಪೆಟ್ಟಿಗೆ ಮಾಡೀನಿ. ಅದ್ರಾಗ ಒಂದು 5 ಪೆಟ್ಟಿಗೆ ಬಂದವ್ರಿಗೆ ಇನ್ನೊಂದು 5 ಪೆಟ್ಟಿಗೆ ಬಂದಿಲ್ಲ, ಕೊಡ್ತೇನೆ ತಯಾರಿನ. ಮತ್ತೆ ಅದ್ರೊಳಗೆ ಏನಾದ್ರೂ ನೀವು ಹೆಂಗ್ ಸಾಕಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ತಿಳ್ಕೊಂಡಿರಿ? ತಿಳ್ಕೊಂಡಿನಿ ಸರ್. ಅದಕ್ಕೆ ಈಗ ತಳಗ ಅದ್ರ ಸಂಸಾರದ ಮನಿ ಅಂತ ಒಂದಿರ್ತದ್ರಿ, ಅದ್ರ ಮ್ಯಾಗ ಮತ್ತೆ ನಾವು ಜೇನಿನ ಗೂಡು ಇಡೋದೊಂದು ಬೇರೆ ಇರ್ತದ್ರಿ. ಅದಕ್ಕೆ ಅದು ಜೇನು ಹುಳ ಬಾಳ ಆದ ನಂತರ ಒಂದ್ ಮ್ಯಾಗ ಜೇನು ಪೆಟ್ಟಿಗೆ ಅದೊಂದು ಬೇರೆ ಹಿಡಿದು ಇಡ್ಬೇಕ್ರಿ. ಅದಕ್ಕೆ ಈಗ ಇಟ್ಟಿಂದ ಈಗ ಅದ್ರ ಮ್ಯಾಗ ಕುಂದಲಾಕತ್ತೇವ್ರಿ. ಅಂದ್ರೆ ನಾ ತಂದು ಈಗ ಒಂದು 3-4 ತಿಂಗಳು ಆಯ್ತ್ರಿ ಅಷ್ಟು, ಅದ್ರ ಹೆಚ್ಚಿಗೆ ಅನುಭವ ಇನ್ನ ಸಿಕ್ಕಿಲ್ರಿ ನಮ್ಗೆ. ತಮ್ಮಲ್ಲಿ ಜಾನುವಾರುಗಳು ಕೂಡ ಅದಾವ, ಅವುಗಳಿಗೆ ಮೇವು ಬೇಕಾಗ್ತದೆ, ಅದಕ್ಕೆ ಮೇವಿನ ಬೆಳೆಗಳನ್ನು ಕೂಡ ಬೆಳೆದಿರಿ. ಆಮೇಲೆ ಸಾಮಾನ್ಯವಾಗಿ ನಮಗೆ ಹಸಿ ಮೇವು ಸಿಗಲಾರದಂತ ಒಂದು ಸಂದರ್ಭದೊಳಗೆ ಯಾವ ರೀತಿ ತಾವು ಮಾಡ್ತಾ ಇದ್ದೀರಿ? ಇದನ್ನೇ ಸೈಲೇಜ್ ಮಾಡ್ತಿರೋ ಅಥವಾ ಮತ್ತೆ ಅದರ ಸಲುವಾಗಿ ಏನಾದರೂ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ದೀರೋ? ಸರ್, ನಮ್ಗೆ ಹೈಡ್ರೋಪೋನಿಕ್ಸ್ ಅಂತೇಳಿ ಗೋವಿಂದ ರೆಡ್ಡಿ ಸಾಹೇಬರು ಇಲ್ಲಿ ಡವಳಿಗೆ ಅಗ್ರಿಕಲ್ಚರ್ ಆಫೀಸರ್ ಇದ್ದಾಗ ರೀ, ಅದು ಹೈಡ್ರೋಪೋನಿಕ್ಸ್ ಅಂತೇಳಿ ಒಂದು ಇದು ಕೊಟ್ಟಾರೆ. ಅದಕ್ಕೆ ಮೆಕ್ಕೆಜೋಳ ಒಂದು 1/2 ಕೆಜಿ ನಾನು ಮೆಕ್ಕೆಜೋಳ ಹಾಕಿನಿ ಅಂದ್ರೆ 8 ದಿವಸಕ್ಕೆ 4 ಕೆಜಿ ಹಾಕೈತ್ರಿ. ಅದು ಮೊದಲು ನಾನು ಮೆಕ್ಕೆಜೋಳ ಹಾಕಲಾರ್ದಾಗ ಹಾಲು 2-2 ಚರಿಗೆ ಹಿಂಡುದು, ಅದನ್ನ ಹಾಕಕತ್ತಿದ್ದ ಒಂದೊಂದು ಚರಿಗೆ ಹೆಚ್ಚಿಗೆ ಹಾಲು ಹಿಂಡ್ತದ್ರಿ. ಆಮೇಲೆ ಅದು ಒಂದು ದಿವಸ 24 ತಾಸು ನೀರ ನೆನೆಯಿಡ್ಬೇಕ್ರಿ. ಆಮೇಲೆ 48 ಗಂಟೆ ಅದನ್ನ ಒಂದು ಚೀಲದಾಗ ಕಟ್ಟಿಡ್ಬೇಕ್ರಿ. ಅದು ಸ್ವಲ್ಪ ಸಣ್ಣ ಮಳಿಗೆ ಬಂದ ನಂತರ ಟ್ರೇದಾಗ ಹಾಕ್ತೇವ್ರಿ. ಆ ಟ್ರೇದಾಗ ಹಾಕಿ 8 ದಿವಸ ತನಕ ನಾವು ಅದ್ರಾಗ ಅದು ಸ್ಪ್ರೇ ಮಾಡ್ತೈತ್ರಿ ನೀರು ತಾನೇ. ಅದು 8 ದಿವಸ ಆಯ್ತಂದ್ರ ಒಂದು ಗೇಣ್ ಬೆಳಿತಾರೆ, ಅಂದ್ರೆ ಒಂದು 8-9 ಇಂಚ್ ಬೆಳಿತಾರೆ. 8-9 ಇಂಚ್ ಬೆಳಿತಂದ್ರ ಅದನ್ನ ದಿವಸ ಒಂದೊಂದು ಟ್ರೇ ನಾವು ದನಕ್ಕೆ ಹಾಕಿದ್ರಿ, ಒಂದೊಂದು ಚರಿಗೆ ಹಾಲು ಹೆಚ್ಚಿಗೆ ಹಿಂಡ್ತಾರ್ರಿ, ಮತ್ತು ಒಳ್ಳೆ ತಾಕತ್ ಬರ್ತದೆ. ಎಲ್ಲ ಬೇರ್ ಹೆಣದ್ ಬಿಟ್ಟಿರ್ತದೆ, ಚಾಪಿ ತರ ಹೆಣದ್ ಬಿಟ್ಟಿರ್ತದ್ರಿ. ಅದು ಹಿಂಗೆ ಒಂದೇ ಬೆಳೆ ಎತ್ತಿಬಿಟ್ರೆ ಪೂರಾ ಚಾಪಿ ಚಾಪಿನ ಹೇಳ್ತದ್ರಿ. ಅಂದ್ರೆ ಏನು ಇದು ಸರಳವಾಗಿ ಒಂದು ಪೌಷ್ಟಿಕ ಆಹಾರವನ್ನ ನಾವು ಯಾವಾಗ ಬೇಕಾವಾಗ ತಯಾರು ಮಾಡ್ಕೋಬಹುದು ಅಂತೀರಿ? ನಾವು ಯಾವಾಗ ಈ ಸದ್ದು ಇಷ್ಟು ದಿವಸ ನಮ್ಗೆ ಇದ್ದಿದ್ದಿಲ್ರಿ ಮೆಕ್ಕೆಜೋಳ, ಈಗ ರಾಶಿ ಮಾಡೀನಿ. ಇನ್ ಮ್ಯಾಗ ಒಂದು 7-8 ಚೀಲ ತೆಗೆದಿಡ್ತೇನ್ರಿ. ಆಮೇಲೆ ಅದನ್ನ ದಿವಸ ಡೈಲಿ ಅವಕ್ಕೆ 2-2 ಕೆಜಿ ಹಾಕ್ತೇನ್ರಿ. 2 ಕೆಜಿ ಅಂದ್ರೆ 4 ಟ್ರೇ ಹಾಕ್ತೇನ್ರಿ. ಅದ್ ದಿವಸ 4 ಟ್ರೇ ಹಾಕಿದ ದಿವಸ 4 ಎಮ್ ಅದಾವ್ರಿ, ದಿವಸ 4 ಎಮ್ಗೆ ಒಂದೊಂದು ಟ್ರೇ ಹಾಕ್ತೇನ್ರಿ. ಅದ್ರಲಿಂದ ಹೆಚ್ಚಿಗೆ ಇದು ಆತರಿ, ಎಂತ ಮೇವು ಹಾಕಿದ್ರು ಹೈಡ್ರೋಪೋನಿಕ್ಸ್ ಇದು ಮೆಕ್ಕೆಜೋಳದಂಗ ಯಾವ ತಾಕತ್ತು ಇಲ್ರಿ. ಅಂದ್ರೆ ಇಲ್ಲಿ ತನಕ ನೀವು ಬೇರೆ ಬೇರೆ

ಅಂಬಾ ಜಗನ್ಮಾಯಿ ಜಯ ತು

ಸವೆಸರು ಬಿಂದು ಜ್ವಾಲ ಪಂಚರು ಆರು ಮೂಲ ಸವೆಸರು ಬಿಂದು ಜ್ವಾಲ ಮುನ್ನೂರ ಅರವತ್ತು ನರಗಳ ಸುತ್ತಮುತ್ತ ಬಿಗದಂಗೆ ಬಂದು ಬಸ್ತ ಅದಕ್ಕೆ ಒಲ್ಲೆ ತೋಚಿಲಿ ಒಂದರ ಒಂದ್.